ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ನಾಣ್ಯ ನಾಣ್ಯ ನಾಣ್ಯ ನಡೆಯುತ್ತಣ್ಣ ಅಣ್ಣ. ನಾಣ್ಯಗಳ ಬಾಳಿಕೆ ಸುದೀರ್ಘವಾಗಿರೋದ್ರಿಂದ ಒಂದೇ ಮುಖಬೆಲೆಯ ವಿವಿಧ ನಾಣ್ಯಗಳು ಏಕಕಾಲದಲ್ಲಿ ಚಲಾವಣೆಯಲ್ಲಿರುತ್ತೆ. ಆದ್ದರಿಂದ ವದಂತಿಗಳ ಬಗ್ಗೆ ಎಚ್ಚರದಿಂದಿರಿ ಮತ್ತು ಸಂಕೋಚವಿಲ್ಲದೆ ಚಲಾಯಿಸಿ. ಗ್ರಾಹಕರಿಂದ ನಾಣ್ಯ ಸ್ವೀಕರಿಸುವಂತೆ ಬ್ಯಾಂಕ್ಗಳಿಗೂ ಸೂಚಿಸಲಾಗಿದೆ. ನಾಣ್ಯ ನಾಣ್ಯ ನಾಣ್ಯ ನಡೆಯುತ್ತಣ್ಣ ಅಣ್ಣ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ ಜಾಗರೂಕರಾಗಿರಿ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಗೆ ಕರೆ ಮಾಡಿ. ರೈತ ಬಂಧವರ ಇದೀಗ ಕೇಳಿ ತಾಳೆ ಬೆಳೆಯ ಕೃಷಿ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದ ರೈತರಾದ ಹೆಚ್ ಶಿವಾನಂದ್ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಪಟ್ಟಣ ಗ್ರಾಮದ ತೋಟಗಾರಿಕೆ ಬೆಳೆಗಾರರಾಗಿರ್ತಕ್ಕಂಥ ಶಿವಾನಂದ ಹೆಚ್ ಇವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಶಿವಾನಂದ ಅವರೇ. ಶರಣವು ಶರಣಾರ್ಥಿಗಳು ಸರ್. ಶಿವಾನಂದ ಅವರು ತೋಟಗಾರಿಕೆ ಬೆಳೆಗಳನ್ನೇ ಹೆಚ್ಚು ಆಶ್ರಯಿಸ್ಕೊಂಡಿದ್ದಾರೆ. ಹೌದು ಸರ್. ಯಾವಾಗಲಿಂದ ಈ ತೋಟಗಾರಿಕೆ ಬೆಳೆಗಳಿಗೆ ಬಂದಿದ್ದೀವಿ ಸರ್? 2010 ನಾವು ತೋಟಗಾರಿಕೆ ಬೆಳೆಗಳಿಗೆ ಇದಾದೀವಿ ಸರ್. ಅಂದರೆ ಅದ್ರ ಹಿಂದೆ ನಿಮ್ಮ ಕೃಷಿ ಪದ್ಧತಿ ಹೇಗಿತ್ತು ಅಂತ? ಮೊದಲು ಬರೀ ನಾವು ಕಬ್ಬು ಬೆಳಿತಿದ್ವಿ ಸರ್. ಕಬ್ಬು ಬೆಳೆದು ನಾವು ಬೆಲ್ಲ ಇಲ್ಲೇ ಮಾಡ್ತಿದ್ವಿ ಸರ್. ಗಾಣ ಇತ್ತು ನಮ್ಗೆ, ಗಾಣ ನಿಂದೆ ಇತ್ತು, ಸ್ವಂತ ಗಾಣ ಇತ್ತು ಸರ್. ಒಂದೂವರೆ ತಿಂಗಳಿಂದ 2 ನಾವು ಬೆಲ್ಲ ತಯಾರು ಮಾಡ್ತಿದ್ವಿ ಸರ್. ಎತ್ತುಗಳು ಕಟ್ಟಿ ಎಲ್ಲ ಮಾಡಿ ಮತ್ತೆ ಕಾಲ ಮುಂದುವರೆದಂಗಲ್ಲ, ಈಗ ಎತ್ತುಗಳ ಸಂಖ್ಯೆ ಕಡಿಮೆ ಆಗಿಬಿಡ್ತು ಸರ್. ಆಮೇಲೆ 2 ಇದೆ ಬೆಲ್ಲ ಮಾಡಕ್ಕೆ ಯಾರು ಲೇಬರ್ಗಳು ಸಿಗದಂತ ಪರಿಸ್ಥಿತಿ ಆಯ್ತು. ಹಾಗಾಗಿ ನಾವು ಕಬ್ಬನ್ನ ತೆಗೆದ ಮೇಲೆ ಇದಕ್ಕೆ ನಾವು ತೋಟಗಾರಿಕೆ ಬೆಳೆಗಳಿಗೆ ಕನ್ವರ್ಟ್ ಆಗಿವಿ ಸರ್. ಈ ರೀತಿ ಬದಲಾವಣೆ ಹೊಂದೋದಕ್ಕೆ ಏನು ಪ್ರೇರಣೆ ನಿಮಗೆ ಅಂತ? ಪ್ರತಿ ಯಾವ್ಯಾವ ಸೀಸನ್ಗೆ ಏನಿರ್ತದೆ ಆ ಥರ ಹಣ್ಣುಗಳು ಬರೋದ್ರಿಂದ ನಮಗೆ ಅನುಕೂಲ ಆಗ್ತೈತಿ. ಈಗ ಒಂದೇ ಬೆಳೆ ಕಬ್ಬು ನಂಬಿಕೆ ಮಟ್ಟ ಒಂದು ವರ್ಷದ ತಕ್ಕ ನಾವು ಹಂಗೆ ಕುಂದಿರ್ಬೇಕಾಗೈತಿ ಖಾಲಿ. ಈಗ ಬೇರೆ ಬೇರೆ ಬೇರೆ ಬೇರೆ ಬೆಳೆ ಮಾಡಿದಾಗ ನಮಗೆ ರೈತರಿಗೆ ಅನುಕೂಲ ಆಗ್ತದೆ ಸರ್. ಯಾವ ಸೀಸನ್ಗೆ ಏನೇನು ಬರ್ತೈತೆ ಅಂತಂದಾಗ ಆ ರೀತಿ ಮಾಡಿ ತೋಟಗಾರಿಕೆ ಬೆಳೆಗಳಿಗೆ ಕೈದಾಗಿದೆ ಸರ್. ಏನೇನು ಬೆಳೆಗಳನ್ನ ಬೆಳಿಲಿಕ್ಕೆ ಶುರು ಮಾಡಿರಿ ತೋಟಗಾರಿಕೆ ಬೆಳೆಗಳಲ್ಲಿ ಸರ್? ನಮ್ಮ ತೋಟದಲ್ಲಿ ಈಗ 6 ಫಾರ್ಮ್ ಅಲ್ಲಿದೆ ಸರ್. 3 ಮಾತ್ರ 2011 ನಾವು ನಾಟಿ ಮಾಡಿದ್ದೀವಿ ಸರ್. ಈಗ ಪ್ರೆಸೆಂಟ್ ಅದು ರನ್ನಿಂಗ್ ಇದೆ ಸರ್. 3 ರೆಡಿ ಇದೆ ಸರ್. 3 ಈಗ 4 ಆಯ್ತು ಸರ್ ಈಗ. ಆಮೇಲೆ ಅದೇನ್ ಸರ್ ಅಂತಂದ್ರೆ ನಮಗೆ ಮೇನ್ ತಾಳಿ ಗಿಡ ಪ್ರತಿ ತಿಂಗಳು ಗೌರ್ಮೆಂಟ್ ಸ್ಯಾಲ್ರಿ ಇದ್ದಂಗೆ. ಓಹೋ. ಒಂದು ಸರಿ ನಾಟಿ ಮಾಡಿದ್ರೆ 40 ಬರ್ತೈತಿ. ಆಮೇಲೆ ಕಲ್ಟಿವೇಷನ್ 0 ಸರ್ ನಮ್ಮ 40 ತಕ್ಕ ಹೊಲದಾಗ ಏನು ಟ್ಯಾಕ್ಟ್ರಿ ಹೊಡೆಯಂಗಿಲ್ಲ, ಉಳುಮೆ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಏನು ಔಷಧಿ ಸಿಂಪಡಿ ಏನೇನಿಲ್ಲ ಸರ್. ಸುಮ್ಮನೆ ಏನಂದ್ರೆ 15 ಒಂದು ಸರಿ ಹಣ್ಣು ಕಟಿಂಗ್ ಮಾಡೋದು ಅಲ್ಲಿ ಇಟ್ಬಿಟ್ರೆ ಅವರೇ ಆ ಫ್ಯಾಕ್ಟ್ರಿಯವ್ರು ಬಂದು ಅಲ್ಲೇ ತೂಕ ಮಾಡಿ ಪ್ರತಿ ತಿಂಗಳು 18 ನಮಗೆ ಅಕೌಂಟ್ಗೆ ದುಡ್ಡು ಜಮಾ ಹಾಕತ್ತೆ ಸರ್ ಪ್ರತಿ ತಿಂಗಳು. ಎಷ್ಟು ಗಿಡಗಳಿದ್ವು ತಾಳೆ ಗಿಡಗಳು ಸರ್? 150 ಗಿಡ ಅದಾವ ಸರ್ ಪ್ರೆಸೆಂಟ್. 1 55 ಗಿಡ ಕುಂದಿರ್ತಾರೆ ಸರ್ 1 ಒಳಗೆ. 30x30 ಸರ್ ಸೈಜ್ ಅದು. ಆಮೇಲೆ ಹಚ್ಚಿ 3 ತನಕ ಏನಿರಂಗಿಲ್ಲ ಸರ್. 3 ನಂತರ ಕ್ರಾಪ್ ಸ್ಟಾರ್ಟ್ ಆಗತ್ತೆ ಸರ್. ಆ 3 ಮಧ್ಯದಲ್ಲಿ ಏನ್ ಮಾಡಿವಿ ಅಂದ್ರೆ ನಾವು ಬಾಳೆಹಣ್ಣಿನ ಗಿಡ ಹಾಕಿದ್ವಿ ಸರ್ ಮಧ್ಯದಲ್ಲಿ. ಮಧ್ಯದಲ್ಲಿ 3 ಅದು ಹೋದ ತಕ್ಷಣಕ್ಕೆ 4 ಇದು ಸ್ಟಾರ್ಟ್ ಆಯ್ತು ಸರ್ ನಮ್ಗೆ ಫಾರ್ಮ್ ಆಯ್ಲು. ಆಮೇಲೆ 10 ಆದ ನಂತರ ಒಳ್ಳೆ ಪ್ರಾಯಕ್ಕೆ ಬರ್ತದೆ ಸರ್ ಗಿಡ. ಇದು ಗಿಡ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್. 40-50 ತನಕ ಇದು ಇಳುವರಿ ಕೊಡ್ತಾನೇ ಇರ್ತದೆ ಸರ್ ಕಂಟಿನ್ಯೂ ಆಗಿ. ಏನಂದ್ರ ನಾವು ಒಬ್ಬ ಲೇಬರ್ನ ಅಥವಾ ಮನೆಯವ್ರ ಆಗ್ಬಿಟ್ರೆ 15 ದಿನಕ್ಕೊಂದ್ಸರಿ ಹಣ್ಣು ಕಟ್ ಮಾಡೋದು, ಒಂದತ್ರ ಸ್ಟೋರೇಜ್ ಮಾಡಿಬಿಟ್ರೆ ಅವರೇ ಫ್ಯಾಕ್ಟ್ರಿ ಬಂದು ಅವರೇ ತೂಕ ಮಾಡ್ಕೊಂಡು ಪ್ರತಿ ತಿಂಗಳು ಅಮೌಂಟ್ ಹಾಕ್ತಾರೆ ಸರ್. ಎಷ್ಟು ಬರುತ್ತೆ ಒಂದು ಗಿಡದಲ್ಲಿ ಸರ್? ನಾವು ಎವರೇಜ್ ಮಾರ್ಚ್ ಟು ಏಪ್ರಿಲ್ ಲೆಕ್ಕ ಇಡ್ಕಂತೀವಿ ಸರ್. ಹೆಂಗ ಅಂತಂದ್ರ ಬೇಸಿಗೆ ಒಳಗ ಅದ ಹಣ್ಣು ಇಳುವರಿ ಜಾಸ್ತಿ ಸರ್. ಬೇಸಿಗೆಯಲ್ಲಿ ಜಾಸ್ತಿ ಸರ್. ಯಾಕಂತಂದ್ರ ಅದಕ್ಕೆ ಬಿಸಿಲು ಅತಿ ಹೆಚ್ಚು ಬೇಕು ಸರ್. ಓಹೋ. ಬಿಸಿಲು ಬಿದ್ದಂಗೆಲ್ಲ ಹಣ್ಣಿನ ಕೊನೆ ಒಂಬಳ್ಳಿ ಜಾಸ್ತಿ ಬಿಡ್ತೈತಿ ಸರ್. ಹಾಗಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಮಾರ್ಚ್ ಟು ಏಪ್ರಿಲ್ ಗೆ ಅವರು ಕಂಪ್ನಿಯವರು 15 ಟನ್ ಅಂತ ಹೇಳ್ತಾರೆ ಸರ್. ಒಂದ್ ಎಕರೆಗೆ 15 ಟನ್ ಬರ್ತದೆ. 15 ಟನ್ ಬರುತ್ತೆ ಅಂತ ಹೇಳ್ತಾರೆ ಸರ್. ಒಂದು ಟನ್ ಈಗ ಪ್ರೆಸೆಂಟ್ 16,000 ರೂಪಾಯಿ ಇದೆ ಸರ್. ಮೊದಲು 21,000 ರೂಪಾಯಿ ಆಗಿದೆ ಸರ್, ಈಗ 16,000 ರೂಪಾಯಿ ಇದೆ ಸರ್. 16,000 ಒಂದು ಟನ್ ಸರ್. ಒಂದು ಎಕರೆಗೆ 10 ಟನ್ ಬರ್ತದೆ ಸರ್ ಎವರೇಜ್. ಒಂದ್ ಎಕರೆಗೆ 10 ಟನ್ ಫಿಕ್ಸ್ ಸರ್. ಅವ್ರು ಹೇಳಿದಂಗೆ 15 ಟನ್ ಬರುತ್ತೆ ಸರ್. ಬರ್ತದೆ 15 ಟನ್ ಬರ್ತೈತಿ. ಬಟ್ ನಮ್ ಏನಂದ್ರೆ ಇಲ್ಲಿ ಬೋರ್ವೆಲ್ ನೀರಲ್ಲ ಸರ್, ಒಂದು ಗಿಡಕ್ಕೆ ಒಂದು ದಿವಸಕ್ಕೆ 200 ಲೀಟರ್ ನೀರು ಬೇಕು ಸರ್. ಅದಕ್ಕೆ ಮೇನ್ ಅದಕ್ಕೆ ನೀರು ಜಾಸ್ತಿ, ನೀರು ಅತಿ ಹೆಚ್ಚು ಬೇಕು ಸರ್. ಎಷ್ಟು ನೀರು ಗೊಬ್ಬರ ಕೊಡ್ತೀವಿ ಸರ್ ಅಷ್ಟು ಹಣ್ಣು ಇಳುವರಿ ಬರ್ತದೆ ಸರ್. ಈಗ 10 ಟನ್ ಬರ್ತದೆ ನಿಮ್ಗೆ? ಹೌದು ಸರ್. 10 ಟನ್ ಅಂದ್ರೆ ರೇಟು 16,000 ರೂಪಾಯಿ ಒಂದು ಟನ್ ಸರ್. ಟೋಟಲ್ ಎಷ್ಟಾಗುತ್ತೆ ನಿಮ್ಗೆ ಸರ್? ನಮ್ದು ವರ್ಷ ಅಂತಂದ್ರೆ ನಮ್ದು ಇದು 3 ಎಕರೆ ಇದೆ ಸರ್, ಅದು 30 ಟನ್ ಬರ್ತದೆ ಸರ್. 30 ಟನ್ ಬರ್ತದೆ ಒಂದು ವರ್ಷಕ್ಕೆ? ಒಂದು ವರ್ಷಕ್ಕೆ. ಹೌದು ಸರ್. 3 ಲಕ್ಷ ಸರ್, ಅದು 3,18,000. 4 ಲಕ್ಷ ಚಿಲ್ಲರೆ ಬರ್ತದೆ ಸರ್. ಅದರಲ್ಲಿ 1.5 ಲಕ್ಷ ನಾವು ಖರ್ಚು ತೆಗೆದು ಕೂಡ ನಿವ್ವಳ ಲಾಭ 1.5 ಲಕ್ಷ ಉಳಿಸ್ಬೋದು ಸರ್ ವರ್ಷಕ್ಕೆ. ವರ್ಷಕ್ಕೆ. ಸೊ ಇದರ ನಿರ್ವಹಣೆಗಳು ಏನೇನ್ ಮಾಡ್ಬೇಕಾಗ್ತದೆ ಸರ್? ಇದ್ರ ನಿರ್ವಹಣೆ ಏನಂತಂದ್ರ ಸ್ವಲ್ಪ ಹೊಲದಲ್ಲಿ ಕಸ ಗಿಸ ಬಂದಾಗ ಆ ರೂಟೋವೇಟರ್ ಹೊಡೆಯೋದಕ್ಕಿಂತ ಬೇರ್ ಅಗ್ದಿ ಮೇಲೆ ಇರ್ತದ ಸರ್. ಅದ ಸುಮ್ನೆ ಒಂದ್ ಸ್ವಲ್ಪ ಹಿಂಗ ಬಗ್ಗದ್ರ ಆ ಬೇರ್ ಮೇಲೆ ಇರ್ತದೆ, ಡ್ಯಾಮೇಜ್ ಆಗ್ತದೆ. ಹಾಗಾಗಿ ನಾವು ಗ್ಲೈಸಿಲ್ ಅಂತೇಳಿ ಸಿಗುತ್ತೆ ಸರ್, ಕಳೆನಾಶಕ ಅಂತೇಳಿ. ಸ್ವಲ್ಪ ಹಾವು ಇವು ಹುಳ ಉಪ್ಪುಡಿ ಬರ್ಲಾರ್ದಂಗ ಅದ್ ನೋಡ್ಕೊಂತ ಇದ್ಬಿಟ್ರೆ ಇದಾಗ್ತದೆ ಸರ್. ಆಮೇಲೆ ಇದು ನೆರಳು ಬೆಳೆದಂಗೆಲ್ಲ ಹುಲ್ಲು ತನ್ನಟ್ಟೆ ತಾನ ಅದು ಕಡಿಮೆ ಆಗ್ಬಿಡ್ತದೆ ಸರ್. ಅದು ಒಂದು. ಆಮೇಲೆ ಅದರಲ್ಲಿ ಎಕ್ಸ್ಟ್ರಾ ಮಟ್ಟಿಗಳು ಇರ್ತಾವ ಸರ್ ಅದರಲ್ಲಿ. ಏನಂದ್ರೆ ಆ ಮಟ್ಟಿಗಳು ನಾವು ಬಿಡಬಾರ್ದು. ಯಾಕೆ ಬಿಡಬಾರ್ದು ಅಂತಂದ್ರೆ ನೀರು ಗೊಬ್ಬರ ಸುಮ್ಮನೆ ತಿಂದು ವೇಸ್ಟ್ ಮಾಡ್ತದೆ ಸರ್. ಅನವಶ್ಯಕವಾದ ಮಟ್ಟಿಗಳನ್ನ ತೆಗಿಬೇಕು, ನಾವು ತೆಗಿಬೇಕು ಸರ್. ಬಟ್ ತೆಂಗಿನ ಗಿಡಕ್ಕೆ ಹೋಲಿಕೆ ಮಾಡ್ಕೊಂಡ್ರೆ ಇದು ಒಂದು ಇದು ದೇವ್ರ ಸೃಷ್ಟಿ ನಿಯಮ ಏನಂದ್ರೆ ತೆಂಗಿನದು ಮಟ್ಟಿ ತನ್ನಟ್ಟೆ ತಾನು ಉದುರ್ತದೆ ಸರ್. ಇದು ಉದುರಲ್ಲ ಸರ್, ನಾವೇ ಸ್ವಂತ ಕಟ್ ಮಾಡ್ಬೇಕು ಸರ್ ಗರಿಗಳನ್ನ ಸರ್. ಅವರೇ ನಮಗೆ ಫ್ಯಾಕ್ಟ್ರಿಯವರು ಅನುಕೂಲ ರೀತಿ ಒಳಗ ಬೇರೆ ಹೊರದೇಶದಿಂದ ಒಳ್ಳೆ ಒಂದು ಕುಡುಗಲು ಕೊಟ್ಟಾರ ಸರ್. ಭಾರಿ ಶಾರ್ಪ್ ಇರ್ತದೆ ಸರ್ ಅದು ಕುಡುಗಲು. ಆ ಕುಡುಗಲು ಜೋಟಿ ಎಲ್ಲ ಕೊಡ್ತಾರೆ ಸರ್ ಎಕ್ವಿಪ್ಮೆಂಟ್ಸ್. ಅದ್ರಲ್ಲಿ ನಾವು ಅದನ್ನ ತಕ್ಕಂತ ವರ್ಷದಲ್ಲಿ 4 ಸಲ ಗೊಬ್ಬರ ಹಾಕ್ಬೇಕು ಸರ್. ಅದಕ್ಕೆ ನಾವು ಯಾವ ತರ ಗೊಬ್ಬರ ನೀರು ನೋಡ್ಕೊಂತೀವಿ ಸರ್, ಅದು ಒಳ್ಳೆ ಗೊನೆಗಳು ಬರ್ತದೆ ಸರ್. ಅಂದ್ರೆ ಈ ಗೊಬ್ಬರದಲ್ಲಿ ಏನೇನ್ ಕಂಟೆಂಟ್ ಇರಬೇಕು ಅಂತ, ಯಾವ ತರದ ಗೊಬ್ಬರ ಹಾಕ್ತಾರೆ ಸರ್? NPK ಅಂತಂದ್ರ ಅಂದ್ರ ಮೂರು, ಈಗ ಸಾರಜನಕ, ರಂಜಕ, ಪೊಟಾಸು, ಮತ್ತೆ ಜೊತೆಗೆ ಬೋರನ್ ಸರ್, ಜಿಂಕ್, ಪ್ರತಿ ಒಂದನ್ನು ಹಾಕಿದ್ರ ಚಲೋ ಅಂತ ಹೇಳ್ತಾರೆ ಸರ್ ಅವರು. ಸೊ ಅದನ್ನ ನೀವು ಆಗ ಕೊಡ್ತಾನೆ ಇರ್ತೀರಿ? ಮಾಡ್ತೀವಿ ಸರ್. ಅದ್ರ ಜೊತೆ ಇನ್ನೊಂದ್ ಏನಂದ್ರೆ ನಾವು ಈಗ ಪೊಟಾಷ್ ಹಾಕ್ಬೇಕಂದ್ರೆ ಪೊಟಾಷ್ ಹಾಕೋದ್ರಿಂದ ಹಣ್ಣಿನ ತೂಕ ಮತ್ತೆ ಗಾತ್ರ ಅಂತಾರಲ್ಲ ಸರ್, ಈಗ ಆ ಗರಿ ಒಳಗೆ ಏನಿರ್ತೈತೆ ಅಲ್ಲ ಸರ್, ಆ ಗರಿಯಲ್ಲಿ ಇರ್ತಕ್ಕಂಥದ್ದು ಕಟ್ ಮಾಡಿ ನೆಲಕ್ಕೆ ಹಾಕ್ಬಿಡ್ತೀವಿ ಸರ್. ಆ ಗರಿ ತುಂಡು ಮಾಡಿ ನೆಲಕ್ಕೆ ಹಾಕ್ತೀವಿ ಸರ್. ಆ ಮಲ್ಚಿಂಗ್ ಮಾಡ್ತೀವಿ ಸರ್. ಆ ಮಲ್ಚಿಂಗ್ ಮಾಡೋದ್ರಿಂದ ಏನಾಕತ್ತೆ ಅಂತಂದ್ರೆ ಅದು ಪೊಟಾಷ್ ಅಂಶ ಇರ್ತದೆ ಸರ್ ಅದರಲ್ಲಿ. ಹಾಗಾಗಿ ನಮಗೆ ಪೊಟಾಷ್ ಕಡಿಮೆ ಮಾಡಿ ಬೇರೆ ಗೊಬ್ಬರಗಳನ್ನ ನಾವು ಯೂಸ್ ಮಾಡ್ತೀವಿ ಸರ್. ಮುಚ್ಚುಗೆ ಎಲ್ಲ ಮಾಡ್ತೀವಿ ಸರ್. ನಿಮ್ಮ ತೋಟದಲ್ಲಿ ಏನೇನು ವೇಸ್ಟ್ ಇರ್ತದೆ ಅದನ್ನೆಲ್ಲ ಹಾಕ್ಬಿಡ್ತೀವಿ ಸರ್ ಅದ್ರಲ್ಲಿ. ಈ ತಾಳೆ ಬೆಳೆ ಬೆಳಿಲಿಕ್ಕೆ ಮೊದಲು ನಿಮ್ಗೆ ಏನ್ ಪ್ರೇರಣೆ ಅಂತ, ಈ ಭಾಗದಲ್ಲಿ ಮೊದಲೆಲ್ಲ ಬೆಳೀತಾ ಇದ್ರ ಹೇಗೆ ಸರ್? ನಮಗೆ ಪ್ರೇರಣೆ ಏನಂದ್ರೆ ಇಲ್ಲಿ ನಮ್ಮ ಒಬ್ರು ಯಜಮಾನರು ಸೊಸೈಟಿ ಒಳಗೆ ಸೆಕ್ರೆಟರಿ ಇದ್ರು, ಬಸವರಾಜ ಅಣ್ಣ ಅಂತ ಹೇಳಿ, ಮೊದಲು ಅವರು ಮಾಡಿದ್ರು ಸರ್. ಒಂದು 10 ಎಕರೆ ಇದ್ರೆ ಒಬ್ರು ಮನುಷ್ಯ ಮೇಂಟೈನ್ ಮಾಡ್ಬೋದು ಸರ್. ಹೇಗಂತಂದ್ರ ಅದ್ರಲ್ಲಿ ಏನೇನೇನೇನ ಕೆಲಸ ಇಲ್ಲ, ಸುಮ್ಮನೆ ಡ್ರಿಪ್ ಮಾಡಿಬಿಟ್ರೆ ಸರ್ ವಾಲ್ ತಿರ್ಕೊಂಡು ಸುಮ್ಮನೆ ಗೊಬ್ಬರ ಹಾಕ್ಯಂದು ಹೋಗ್ತಾ ಇರತ್ತೆ ಸರ್. ಆಳುಗಳು ಕಳೆ ತೆಗಿಬೇಕು ಅನ್ನಂಗಿಲ್ಲ, ಕಾಸಿಗೆ ಆರ್ಸ್ಬೇಕು ಅನ್ನಂಗಿಲ್ಲ. ಆಮೇಲೆ ನಮಗೆ ಮೇನ್ ಅಂದ್ರೆ ಮಾರ್ಕೆಟಿಂಗ್. ಈಗ ಹಣ್ಣು ಬಂದ್ಮೇಲೆ ಎಲ್ಲಪ್ಪ ಬೆಳೆದ್ ಬಿಟ್ಟಿವಿ ತಗೊಂಡು ಹೋಗ್ಬೇಕು ಅನ್ನಂಗಿಲ್ಲ, ಆ ಚಿಂತೆ ಇಲ್ಲ. ಅವರೇ ಸ್ವಂತ ಫ್ಯಾಕ್ಟರಿ ಬಂದು ಅವರೇ ರೇಟ್ ಫಿಕ್ಸ್ ಮಾಡಿ, ಅದಕ್ಕೆ ಗೌರ್ಮೆಂಟ್ ಕೂಡ ಇದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾರೆ ಸರ್. ಯಾವ್ಯಾವ ರೀತಿ ಸರ್? ಯಾವ ರೀತಿ ಅಂತಂದ್ರೆ ನೋಡಿ ಸರ್, ಈಗ ಆಕ್ಚುಲಿ ಈಗ 16 ರೂಪಾಯಿ ಇಲ್ಲ ಸರ್, ಈಗ ಫ್ಯಾಕ್ಟರಿ 12 ರೂಪಾಯಿ ಕೊಡ್ತದ ಸರ್ KG. ನಮ್ಮ ರೈತರಿಗೆ ಪ್ರೋತ್ಸಾಹ ಧನ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಸೇರಿ 4% ಎಕ್ಸ್ಟ್ರಾ ಕೊಡ್ತದ್ರ ಸರ್. ಓಹೋ. ನಮ್ ಸರ್ ತಾಳೆ ಬೆಳೆಗಾರ ಸರ್. ಆಮೇಲೆ ಇನ್ನೊಂದ್ ಏನ್ ಅಡ್ವರ್ಟೈಸ್ಮೆಂಟ್ ಅಂದ್ರ 10 ವರ್ಷದ ಗಿಡ ಆದ್ಮೇಲೆ ಒಂದು ಟನ್ಗೆ 1,000 ರೂಪಾಯಿ ಕೊಡ್ಬೇಕು ಒಬ್ಬ ರೈತಿಗೆ ಅಂತಂದೇಳಿ ಮಾಡ್ಯಾರ ಸರ್. 20 ಟನ್ ಬೆಳೆದಪ್ಪ ರೈತ ಅಂತಂದ್ರ ಅವ್ನ ಹಣ್ಣು ತಂದು ಹೊರಗೆ ಹಾಕಕ್ ಎಷ್ಟು ಕಷ್ಟ ಇರ್ತದೆ, ಅದಕ್ಕಾಗಿ 1 ಟನ್ಗೆ 1,000 ರೂಪಾಯಿ ಫಿಕ್ಸ್ ಮಾಡ್ಯ ಸರ್ ಗೌರ್ಮೆಂಟ್. ಅದು ಒಂದು ರೀತಿಯಿಂದ ಹೆಲ್ಪ್ ಸರ್. ಈ ಸರ್ಕಾರ ಇರ್ಬೋದು, ಆಮೇಲೆ ಕಂಪ್ನಿಯರ್ ಇರ್ಬೋದು, 50,000 ರೂಪಾಯಿ ಕೊಟ್ಟು ಬೋರ್ ಹೋಗಿತ್ತು ಸರ್ ನಮ್ದು. ಆ ಬೋರ್ ಹೋದ ಸಂದರ್ಭದಲ್ಲಿ ಬೋರ್ ಕೂಡ ಹಾಕ್ಸಿ ಕೊಟ್ಟಾರ ಸರ್. ಓಹೋ, ಆ ಪೈಪ್ ಲೈನ್ ಕೊಟ್ಟಾರ ಕಂಪ್ನಿಯವರೇ? ಕಂಪ್ನಿಯವರು ಕೊಟ್ಟಾರ, ಜೊತೆ ಸರ್ಕಾರದವರು ಕೂಡ ನಮಗೆ ಸಹಾಯ ಮಾಡ್ಯಾರ ಸರ್. ಸೊ ತಾಳೆ ಬೆಳೆಗಾರರಿಗೆ ತೋಟಗಾರಿಕೆ ಇಲಾಖೆಯಿಂದ ಸಪರೇಟ್ ಆಗಿ ಅನುದಾನಗಳಿದೆ? ಅನುದಾನ ಇದೆ ಸರ್. ಈ ತೋಟಗಾರಿಕೆ ಇಲಾಖೆಯವರ ಅಥವಾ ಇದಕ್ಕೆ ಪ್ರತ್ಯೇಕವಾಗಿ ಏನಾದ್ರು? ಇಲ್ಲ ಸರ್, ತೋಟಗಾರಿಕೆ ಇಲಾಖೆ ಒಳಗೆ ಇದು ಕೂಡ ಮರ್ಜ್ ಆಗೈತೆ ಸರ್, ತಾಳೆ ಬೆಳೆಗಾರ ಅಂತಂದೇಳಿ. ಹಾಗಾಗಿ ನಮಗೆ ಒಳ್ಳೆ ಅನುಕೂಲ ಇದೆ ಸರ್ ತಾಳೆ ಬೆಳೆದ್ರೆ. ಏನಂದ್ರ ನಾವು ದೊಡ್ಡದು ಆಸೆ ಪಡಬಾರ್ದು ಸರ್. ಏನಂತಂದ್ರೆ ನಾನು 10 ಲಕ್ಷ ಬೆಳಿತೀನಿ, 5 ಲಕ್ಷ ಬೆಳಿತೀನಿ ಹಂಗಲ್ಲ. ನಮ್ಮ ಮಗ ಒಬ್ಬನ ಜಾಬ್ನಲ್ಲಿ ಅದನ್ನಪ್ಪ ತಿಂಗಳ ಸ್ಯಾಲ್ರಿ ಬರ್ತೈತಿ ಬರ್ತೈತೆ ಅನ್ನೋಂಗೆ ಸಂತೋಷ. ಒಂದು ಸರಿ ನಾಟಿ ಮಾಡಿದ್ರೆ 45 ವರ್ಷ ಬರ್ತೈತಿ, ಸಾಕಲ್ಲ ಸರ್, ನೆಮ್ಮದಿ ಇದೆ ನಮಗೆ ಸಾಕು. ಆಮೇಲೆ ಕಲ್ಟಿವೇಷನ್ ಮಾಡಕ್ಕ 1 ವರ್ಷಕ್ಕೆ ಹೊಲ ರೆಡಿ ಮಾಡಕಂದ್ರೆ 10 ವರ್ಷ ಬರ್ತದೆ ಸರ್. ಒಂದು ಹೊಲ ರೆಡಿ ಮಾಡಿ ಒಂದು ಬೆಳೆ ಹಾಕ್ಬೇಕಂದ್ರೆ ಅದು ನಮಗೆ ಜೀರೋ ಆಗಿಬಿಡ್ತೈತಲ್ಲ ಸರ್. ಅದು ಈಗ ಏನ್ ಮಾಡ್ಬೇಕು ಅನ್ನಂಗಿಲ್ಲ, ನಮಗೆ ಉಳಿತಾಯ ಆಕೈತಲ್ಲ ಸರ್ ನಮ್ಗೆ. ಹಾಗಾಗಿ ನಾವು ಈಗ ಮೊದಲು ಏನ್ ಮಾಡಿದ್ವಲ್ಲ ಸರ್, ಅದು 3 ಎಕರೆ ಅಲ್ಲದ ಮತ್ತೆ ತಿರುಗು ಕೂಡ ಈಗ 3 ಎಕರೆ ಈಗ 3 ವರ್ಷ ಆಯ್ತು ಸರ್. ಈಗ ಈ ಮುಂದಿನ ವರ್ಷ ಹೋದ್ರೆ ಅದು ಕೂಡ ಹಣ್ಣು ಸ್ಟಾರ್ಟ್ ಆಗ್ತದೆ ಸರ್ ಈಗ. ಓಹೋ, ಒಟ್ಟು ಈಗ 6 ಎಕರೆ ಇದ್ದಂಗೆ. 6 ಎಕರೆ ಇದ್ದಂಗೆ ನಿಮ್ಗೆ. ಸೊ ತಾಳೆ ಬೆಳೆಗಾರರು ಆರ್ಥಿಕವಾಗಿ ಕುಗ್ಗುವುದಿಲ್ಲ? ಹೌದು ಸರ್, ಸಾಧ್ಯ ಇಲ್ಲ. ಇಲ್ಲ ಸರ್. ಸೊ ರೈತರು ಈ ನಿಟ್ಟಿನೊಳಗಡೆಗೆ ನೀವು ಮತ್ತೆ ಯಾರೋ ಒಬ್ಬರನ್ನ ನೋಡಿ ನೀವು ಪ್ರೇರಣೆಗೊಂಡ್ರೆ, ಹೀಗೆ ನಿಮ್ಮನ್ನು ನೋಡಿ ಮತ್ತೆ ಯಾರೋ ಪ್ರೇರಣೆಗೊಂಡು ತಾಳೆ ಬೆಳೆಗಾರರು ಹೆಚ್ಚಾಗ್ತಾ ಇದ್ದಾರಾ ನಿಮ್ ಭಾಗದೊಳಗೆ? ಸರ್, ನಾನು ಹಾಕಿದ ಇಲ್ಲಿಂದ 2010 25-30 ಜನ ರೈತರಿಗೆ ನಾನು ಹೇಳಿ ಹಾಕ್ಸೀನಿ ಸರ್ ತಾಳೆ ಗಿಡನ. ಯಾಕಂತಂದ್ರ ಹಂಚ್ಕೊಂಡ್ ತಿನ್ಬೇಕಂತ ಸರ್, ಒಬ್ಬನೇ ನಾವು ಅನುಭವಿಸೋದಲ್ಲ, ಬಹಳ ಮಂದಿ ರೈತರಿಗೆ ಹೇಳ್ತೀನಿ ಸರ್. ಆಮೇಲೆ ನಂದು ಇನ್ನೊಂದು ಹಳೆ ಪ್ಲಾಟ್ ಇದ್ದ ಸರ್, ಇಡೀ ಬಳ್ಳಾರಿ ಜಿಲ್ಲೆ ಒಳಗ ಹೈಯೆಸ್ಟ್ ಹಣ್ಣು ಕೊಟ್ಟಿದ್ದೀನಿ ಸರ್, 44 ಟನ್ ಹಣ್ಣು ಕೊಟ್ಟಿದ್ದೀನಿ ಸರ್ ಒಂದು ವರ್ಷಕ್ಕೆ. ಅಂತ ಫೇಮಸ್ ಹಣ್ಣು ಬೆಳೆದ್ರಲ್ಲಿ ನಂಬರ್ 1 ಚೆನ್ನಾಗಿ ಬೆಳೆದು ಕೊಟ್ಟಿದ್ದೆ ಸರ್. ಹಂಗಾಗಿ ನಾನು ಎಲ್ಲಾ ರೈತರಿಗೆ ಹೇಳ್ತೀನಿ ಸರ್, ಇದು ಉಳಿತಾಯ ಆಕೈತಿ ಮಾಡ್ರು. ಆಮೇಲೆ ಉದ್ದಕ್ಕೆ ಸುಮ್ನೆ ಸಾಲ ಮಾಡ್ಕೊಂಡು ನಮ್ದು 10 ಲಕ್ಷ ಬೆಳಿತೀವಿ, ದಳಂಬ್ರೆ ಹಾಕ್ತಿವಿ ಅನ್ನೋದಕ್ಕಿಂತ ಸಿಂಪಲ್ ಆಗಿ ಇದು ಮಾಡ್ಕೊಂಡಿರೋದು ಸೂಕ್ತ ಸರ್ ತಾಳೆ ಬೆಳೆ. ನಮಗಂತೂ ಚೆನ್ನಾಗಿ ಅನ್ಸೈತೆ ಸರ್. ಈಗ ಒಂದು ಎಳೆ ನೀರು ಬೆಳಿತೀವಿ ಸರ್, ಅದನ್ನ ರೇಟ್ ಫಿಕ್ಸ್ ಇರೋದಲ್ಲ, 10 ರೂಪಾಯಿ ಕೆಲ್ಸಕ್ಕೆ ಬರ್ದಂಗೆ ರೇಟ್ ಕೇಳ್ತಾರೆ. ಒಂದು ಕೆಜಿ 16 ರೂಪಾಯಿ ಕೆಜಿ ಯಾಕೆ ಕೊಡ್ಬಿಡ್ತಾರೆ ನಾವಲ್ಲಿ? 16 ರೂಪಾಯಿ ಒಂದು ಕೆಜಿ. ಮೊದಲು 21 ರೂಪಾಯಿ ಸರ್ ರೇಟ್, ಈಗ ರೇಟ್ ಸ್ವಲ್ಪ ಕಡಿಮೆ ಆಗಿದೆ, ಆದ್ರೆ ನಮಗೆ ತೃಪ್ತಿ ಐತೆ ಸರ್. 16 ರೂಪಾಯಿ ಅನ್ನೋದೇನು ಒಳ್ಳೆ ರೇಟ್ ಸರ್, ಅದೇನು ಕಡಿಮೆ ರೇಟ್ ಅಲ್ಲ ಸರ್. ಈ ತಾಳೆ ಬೆಳೆಗಾರರು ಖರೀದಿದಾರರ ಮಧ್ಯೆ ಯಾವ ರೀತಿ ಒಪ್ಪಂದಗಳಾಗಿರ್ತವೆ, ಅವ್ರು ಎಲ್ಲಿ ಇರ್ತಾರೆ, ಅಂತ ಹತ್ತಿರದಲ್ಲಿ ಇರ್ತಾರ ಹೇಗೆ ಸರ್? ಇಲ್ಲ, ದಾವಣಗೆರೆ ಹತ್ರ ಕೊಂಡಜ್ಜಿ ಅಂತ ಇದೆಯಾ ಸರ್, ಅಲ್ಲಿ ಅಗ್ರಟೆಕ್ ಅಂತೇಳಿ ಒಂದು ಕಂಪ್ನಿ ಅದು. ಇಲ್ಲಿ ಅಂತಂದ್ರೆ ಅವ್ರದ್ದು ಆಂಧ್ರ ಸರ್ ಮೂಲತಃ. ಅವರು ಬಂದು ಅವರು ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂತೀವಿ ಸರ್, ನೀವು ಎಷ್ಟಾರ ಹಣ್ಣು ಬೆಳೀರಪ್ಪ, ರೇಟ್ ನಾನ್ ಫಿಕ್ಸ್ ಮಾಡಲ್ಲ, ಗೌರ್ಮೆಂಟ್ ಏನ್ ರೇಟ್ ಫಿಕ್ಸ್ ಮಾಡುತ್ತೆ ಆ ರೇಟಿಗೆ ನಾವು ತಗೊಂತೀನಿ ಅಂತಂದೇಳಿ ಇದು ಮಾಡ್ಕೊಂತಾನೆ ಸರ್. ಹಂಗಾಗಿ ಆ ಫ್ರೀ ಆಫ್ ಕಾಸ್ಟ್ ನಲ್ಲಿ ಅವ್ರು ಸಸಿ ಕೊಡ್ತಾರೆ ಸರ್ ನಮಗೆ. ಆಮೇಲೆ 4 ವರ್ಷದ ತನಕ ಅದಕ್ಕೆ ಏನೇನು ಗೊಬ್ಬರ ಬೇಕಂದ್ರು ಕೂಡ ಅವರು ಫರ್ಟಿಲೈಸರ್ 1 ರೂಪಾಯಿ ತಗೊಳಲ್ಲ ಸರ್, ಅದನ್ನ ಫ್ರೀ ಆಫ್ ಕಾಸ್ಟ್ ನಾಗ ಕೊಡ್ತಾರೆ 4 ವರ್ಷದವರೆಗೆ. 4 ವರ್ಷದವರೆಗೆ ಜೊತೆಗೆ ಮತ್ತೆ ಪ್ರಧಾನ ಮಂತ್ರಿ ಸಿಂಚಾಯಿ ಯೋಜನೆ ಒಳಗೆ ನಮಗೆ ಡ್ರಿಪ್ ಗೆ ಒಳ್ಳೆ ಅನುಕೂಲ ಇದೆ ಸರ್, 90% ವರೆಗೆ ಸಬ್ಸಿಡಿ ಇದೆ ಸರ್, ಬಹಳ ಅನುಕೂಲ ಇದೆ ಸರ್. ತಾಳೆ ಬೆಳೆ ಹಾಕೋದ್ರಿಂದ ನೋಡಿ ಸರ್, ನಮ್ಮ ರೈತರಿಗೆ ದೊಡ್ಡ ಶ್ರೀಮಂತರಾಗಂಗಿಲ್ಲ, ಹೇಳ್ತೀನಿ, ಒಬ್ಬ ಮೇಸ್ಟ್ರಪ್ಪ ನೌಕರಿ, ತಿಂಗಳ ತಿಂಗಳ ಸ್ಯಾಲ್ರಿ ಇದ್ದಂಗ ಸರ್, ಒಳ್ಳೆ ಅನುಕೂಲ ಇದೆ ಸರ್ ನಮಗೆ. ನನಗೆ ಎಲ್ಲಾ ಬೆಳೆ ಮಾಡಿ ನೋಡಿ ನಾನು ಸರ್, ಕಬ್ಬು ಮಾಡೀನಿ ಸರ್, ಬಾಳೆ ಮಾಡೀನಿ, ನುಗ್ಗೆ ಗಿಡ ಇದೆ, ಪೇರ್ಲ ಗಿಡ ಇದೆ, ತೆಂಗಿನ ಮರ ಇದೆ, ಸಪೋಟ ಗಿಡ ಇದೆ, ಎಲ್ಲಾ ಬೆಳೆಗಿಂತ ನನಗೆ ಇದು ಒಳ್ಳೆ ಸೂಕ್ತ ಇದೆ ಸರ್ ತಾಳೆ ಗಿಡ. ಆಮೇಲೆ ಅಷ್ಟು ನನಗೆ ನೆಮ್ಮದಿ ಇದೆ ಸರ್, ಟೆನ್ಷನ್ಸ್ ಇಲ್ಲ. ನಿಮ್ಗೇನೋ ಬೇರೆ ಮಾರ್ಕೆಟ್ ಏರುಪೇರು ಆಗ್ತದೆ ಅಥವಾ ಹವಾಮಾನ ವೈಪರೀತ್ಯಗಳಾಗಿ ಏನೋ ಆಗಿದೆ, ಈ ತರದೇನಿಲ್ಲ. ಇದ್ರಲ್ಲಿ ಏನಾದ್ರೂ ಬೇರೆ ಬೆಳೆಗಳಿಗೆ ಬರುವಂತ ರೋಗಗಳು ಆ ತರದ ಏನು ರೋಗ, ಹಣ್ಣಿನ ಗುಣಮಟ್ಟ ಕಡಿಮೆ ಆಗೋದು ಈ ತರದ ಇಲ್ಲ ಸರ್. ಇನ್ನೊಂದ್ ನಮಗೆ ಪ್ಲಸ್ ಪಾಯಿಂಟ್ ಏನಂದ್ರ, ಈಗ 15 ದಿನಕ್ಕೊಂದ್ಸಲ ಹಣ್ಣು ಕಟಿಂಗ್ ಬಂದಿರ್ತದೆ ಸರ್, ಇವತ್ತು ಲೇಬರ್ ಕೈ ಕೊಟ್ಬಿಡ್ತಾನ ಸರ್, ಆ ಹಣ್ಣು ಕೆಡದಲ್ಲ ಏನಾಗತ್ತ ಏನಂದ್ರೆ, ಒಂದು 2 ಹಣ್ಣು ಅದರಲ್ಲಿ ಕೆಳಗದ್ದ ಬೀಳ್ತಾ ಸರ್, ಬಿದ್ದಾಗ ಪಕ್ಷಿಗಳು ಪ್ರಾಣಿಗಳು ಚೀರ್ತ ಸರ್, ಎಣ್ಣೆ ಅಂಶ ಇರ್ತದಲ್ಲ. ನೆಕ್ಸ್ಟ್ ಇನ್ನ 15 ದಿವಸದಲ್ಲಿ ಮತ್ತೆ ನಾವು ಕಳಿಸ್ಬೋದು ಮಾರ್ಕೆಟ್ಗೆ. ಓ, ಹಂಗೆ? ಹಾ, ಏನಾಗಲ್ಲ ಸರ್, ಅದ ಹಣ್ಣು ಅದ್ರಲ್ಲಿ ಇಟ್ಕೋಬಹುದು ಸ್ಟಾಕ್, 15-20 ದಿವಸಗಟ್ಟಲೆ ಹಂಗೆ ಇರ್ತದೆ ಸರ್ ಅದ್ರೊಳಗೆ ಗಿಡದಾಗ, ಏನೇನಾಗಲ್ಲ. ಕಟಾವು ಮಾಡಿದ್ಮೇಲೆ ಹಂಗೆ ಇಟ್ಕೋಬಹುದು? ಇಲ್ಲ, ಬರಲ್ಲ. ಕಟಾವು ಮಾಡಿದ್ಮೇಲೆ ನಿಮಗೆ 3 ದಿವಸ ಲಾಸ್ಟ್ ಸರ್, ಅದ್ರ ಒಳಗೆ ಹೋಗ್ಬೇಕು. ಯಾಕಂದ್ರೆ ಬಾಡಿಕೆ ಅಂತ ಹಣ್ಣು ಕಡಿಮೆ ಆಕಿ ಅಂತ ತೂಕ ಕಡಿಮೆ ಆಗ್ತದೆ. ಓಹೋ, ಕಟಾವ್ ಮಾಡದ ಗಿಡದಲ್ಲೇ ಹಾಗೆ ಬಿಟ್ರೆ ಏನ್ ಸಮಸ್ಯೆ ಇಲ್ಲ, ಮುಂದಿನ ತಿಂಗಳು ಕಟಾವ್ ಮಾಡಬಹುದು ಸರ್. ಸೊ ಇದು ಒಂದ್ ರೀತಿಯಿಂದ ರೈತರಿಗೆ ನಿಶ್ಚಿಂತೆಯಿಂದ ತಾಳೆ ಬೆಳೆಯಲ್ಲಿ ತೊಡಕೊಳ್ಬಹುದು ಅಂತ. ಹೌದು ಸರ್. ಇದ್ರ ಜೊತೆಗೆ ಸರ್ ಇನ್ನೊಂದು, ಈಗ ನಮ್ಮಲ್ಲಿ ಮಾಡಿಲ್ಲ, ನಾನು ಮಾಡ್ಬೇಕಂತ ನೆಕ್ಸ್ಟ್ ಯಾಲಕ್ಕಿ ಬೆಳಿಬೇಕಂತ ಹೇಳಿ ಇದೆ ಸರ್ ಪ್ಲಾನ್. ಅದು ಯಾಲಕ್ಕಿ ಬೆಳಿಬೇಕಂದ್ರೆ 75% ನೆರಳು ಇರ್ಬೇಕನ್ಸತ್. ಹೌದಾ? ಹೌದ್ ಸರ್. ನಮ್ದು 90% ನೆರಳಿದೆ. 70-90% ನೆರಳೈತೆ ಸರ್. ಈಗ ಯಾಲಕ್ಕಿ ಬೆಳೆಗೂ ಅನುಕೂಲ ಇದೆ. ಯಾಲಕ್ಕಿ ಬೆಳೆಗೆ ಅನುಕೂಲ ಆಕ ಸರ್. ಆಮೇಲೆ ಯಾಲಕ್ಕಿ ಬೆಳಿಬೇಕಂದ್ರೆ ನಿಂತ ನೀರ್ ಆಗ್ಬಾರ್ದು ಸರ್, ಅರೇ ನೀರ್ ಇರ್ಬೇಕು. ಭೂಮಿ ಏನಂತಂದ್ರೆ ಒಳ್ಳೆ ನೀರ್ ಇಂಗ್ಬೇಕು ಸರ್ ಭೂಮಿ ಒಳಗೆ. ಅಂತ ಭೂಮಿ ಅಂದ್ರೆ ಒಳ್ಳೆ ಸೂಟೇಬಲ್. ನಮ್ದು ಆ ತರ ಭೂಮಿ ಇದೆ ಸರ್. ಈಗ ಜಲ್ಡಿ ಇದ್ದಂಗೆ ಇದೆ. ಇವತ್ತು ಅಗಲೆಲ್ಲ ನೀರ್ ನಿಂತ ಸರ್, ನಾಳೆ ಮುಂಚೆ ಬಂದ್ ನೋಡಿದ್ರೆ ಒಂದ್ ಹನಿ ನೀರ್ ಇರಲ್ಲ, ನೀರ್ ಹರಿದು ಹೋಗ್ತಿರ್ತದೆ, ಹಿಂಗ್ ಹೋಗ್ಬಿಡ್ತದೆ. ಈಗ ನೆಕ್ಸ್ಟ್ ಪ್ಲಾನ್ ನಮ್ದು ಈಗ ಅದೇ, ಈಗ ಯಾಲಕ್ಕಿ ಮಾಡ್ಬೇಕಂತ ಹೇಳಿ ಅನ್ಕೊಂಡಿದ್ದೀವಿ ಸರ್. ಅದರಲ್ಲಿ ಮಧ್ಯದಲ್ಲಿ ಜೊತೆಗೆ ಬೇರೆ ಬೇರೆ ಎಲ್ಲ ಬೆಳೆಗಳನ್ನ ಬೆಳೀತದೆ. ತೆಂಗು ಇದೆ. ಹೌದು ಸರ್. ಆಮೇಲೆ ಪೇರ್ಲ ಇದೆ. ಹೌದು ಸರ್. ಇವುಗಳ ಅಂದ್ರೆ ನಿರ್ವಹಣೆ ಮತ್ತು ಹೇಗೆ ಅದರ ಆದಾಯಗಳು ಬರ್ತಾ ಇರ್ತದೆ, ಯಾವ ಯಾವ ಹಂತದಲ್ಲಿ ಅದನ್ನ ನಿರೀಕ್ಷೆ ಮಾಡ್ತೀರಿ ನೀವು ಸರ್? ನಮಗೆ ತೆಂಗು ಪರವಾಗಿಲ್ಲ ಸರ್ ಒಂದ್ ಲೆಕ್ಕಕ್ಕೆ, ಬಟ್ ಏನಂತಂದ್ರ ರೇಟ್ ಬಹಳ ಕಡಿಮೆ ಸರ್. ಎಳೆ ನೀರಿಗೆ ಕೊಡ್ತೀವಿ ಸರ್ ನಾವು. ಎಳೆ ನೀರಿಗೆ ಅಂದ್ರೆ 12 ರೂಪಾಯಿ 13 ರೂಪಾಯಿ ತಗೊಂತಾನೆ ಸರ್. ಮಾರಾ ನೋಡಿದ್ರೆ 25-30 ರೂಪಾಯಿ ಮಾರ್ತಾರ ಅವ್ರು. ಹಂಗಾಗಿ ಸ್ವಲ್ಪ ಮತ್ತೆ ಇದ್ರ ಉದ್ರಗಾಯಿ ಅಂತ ಬಿಡ್ತಲ್ಲ ಸರ್, ಅದು ಇದಕ್ಕಿಂತ ಕಡಿಮೆ ಕೇಳ್ತಾರ ಸರ್. ಬರೀ 10 ರೂಪಾಯಿ ಒಂದ್ ತಗೊಳಲ್ಲ ಸರ್ ಅದನ್ನ, ಕಾಯಿ ಬಿದ್ದ ಮೇಲೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಎಳೆಗಾಯಿಗೆ ಮಾರ್ತೀವಿ ಸರ್. ಈಗ ನೀವು ಪೇರ್ಲ ಹೇಳಿದ್ರಿ ಸರ್, ಪೇರ್ಲ ಚೆನ್ನಾಗಿ ಸರ್ ಇಲ್ಲಂತಲ್ಲ, ಬಟ್ ಅದರಲ್ಲಿ ಏನಂತಂದ್ರೆ ಒಂದು ನೊಣ ಇದೆ ಸರ್. ಆ ನೊಣ ಬಂದು ಇಡೀ ತೋಟ ಮತ್ತೆ ತೋಟ ಸರ್ವನಾಶ ಮಾಡ್ತದೆ ಸರ್. ಅದು ಯಾವ್ದೋ ಒಟ್ಟು ಒಂಥರ ಊಜಿ ನೊಣ ಟೈಪ್. ಅದು ಕಾಯಿರ್ಲಿಕ್ಕೆ ಬಂದು ಅದರಲ್ಲಿ ಚುಚ್ಚಿ ತತ್ತಿ ಇಟ್ಟು ಹೋಗ್ಬಿಡ್ತದೆ ಸರ್. ಅದು ಎಷ್ಟು ಪ್ರಯತ್ನ ಮಾಡ್ತೀವಿ, 3-4 ವರ್ಷದಿಂದ ಆತ ಎಲ್ಲರಿಗೆ ಬೇಜಾರಾಗಿ ನಾವು ಪ್ಯಾರಲ್ ಬೆಳೆಗಾರರ ಕೈ ಬಿಟ್ಬಿಟ್ಟಿ ಸರ್. ಅದು ಕಂಟ್ರೋಲ್ ಬರ್ತಾ ಇಲ್ಲ. ಅದು ಅದನ್ನ ನಿಯಂತ್ರಣಕ್ಕೆ ಬೇರೆ ದಾರಿ ಸಿಕ್ಕಿಲ್ಲ ನಿಮ್ಗೆ? ಮಾಡಿ ಸರ್, ಪ್ರಯತ್ನ ಮಾಡುವಷ್ಟು ಮಾಡಿ ಸರ್. ಅವ್ರು ಏನ್ ಹೇಳ್ತಾರಂದ್ರ ಅದರಲ್ಲಿ ಒಂದು ಬೇರೆ ತಳಿದೆ ಸರ್, ತೈವಾನ್ ಪಿಂಕ್ ಅಂತ ಹೇಳಿ. ಎಸ್ಪೆಷಲಿ ಆ ತಳಿ ಇದ್ರೆ ಜಾಸ್ತಿ ಅಂತ ಒಂದು ಕಡದ ವಿಷಯಕ್ಕೆ ಹೋಗಿರಿ ಅಂತ ಹೇಳ್ತಾರೆ ಸರ್. ಓಹೋ, ತೈವಾನ್ ಪಿಂಕ್ ಅಂತ. ಕೆಲವರು ತೈವಾನ್ ಪಿಂಕ್ ಲಾಭದಾಯಕ ಅಂತೇಳಿ ತಗೊಂಡ್ ಬಂದ್ರು. ಹೌದು ಸರ್. ಅದಂದ್ರ ಹಣ್ಣು ಬಿಡಕ್ ಹುಚ್ಚು ಕೆಲಸ ಸರ್. ಅದು ಬರೇ ಒಂದು ನಮ್ಮ 40 ಗಿಡದ ಸರ್, ಒಂದು ಲೋಡ್ ಗಟ್ಟಲೆ ಬಿಡ್ತದೆ ಸರ್. ಅದ ತೈವಾನ್ ಪಿಂಕ್. ತೈವಾನ್ ಪಿಂಕ್ ಬಟ್ ಏನಂದ್ರೆ ಈ ತರ ರೋಗ ಸರ್. ಹಂಗಾಗಿ ಬಹಳ ಚಿತ್ರಹಿಂಸೆ ಸರ್ ಅದ್ರ. ಈಗ ನಿಮ್ಮಲ್ಲಿ ತೈವಾನ್ ಪಿಂಕ್ ಇದೆ ಸರ್? ತೈವಾನ್ ಪಿಂಕ್ ಇದೆ ಸರ್. ಅಲಹಾಬಾದ್ ಸಫಾಯ ಇದೆ. ನಮಗೆ 3 ವೆರೈಟಿ ಅದಾವ ಸರ್. ಜೀವ್ ವಿಲಾಸ್ ಇದೆ. ಆಕ್ಚುಲಿ ರೋಗ ಬೆಳೆದ ಇದೆ ಸರ್, ತೈವಾನ್ ಪಿಂಕಿಗೆ ಬೆಳೆದ. ಈಗ ತೈವಾನ್ ಪಿಂಕ್ ತೆಗಿಬೇಕು ಅಂತ ತೀರ್ಮಾನ ಮಾಡಿ ಸರ್. ವಿಪರೀತ ರೋಗ ಸರ್. ಅದರಲ್ಲಿಂದ ಆ ಗಿಡಗಳಿಗೆ ರೋಗ ಕೂಡ ಬಂದ್ಬಿಡುತ್ತೆ ಸರ್. ಬೇರೆ ಗಿಡಗಳಿಗೆಲ್ಲ ಹರಡ್ಕೊಂಡ್ಬಿಡುತ್ತೆ. ಹೌದು ಸರ್. ಹೌದು ಸರ್. ತೈವಾನ್ ಪಿಂಕ್ ಎಷ್ಟು ಗಿಡಗಳಿದೆ ನಿಮ್ಮಲ್ಲಿ ಸರ್? 60 ಗಿಡ ಸರ್. ಅದು ಈಗ ಬೇರೆ ತಳಿಗೆ ಹೋಲಿಸಿದ್ರೆ ಇದು ಇಳುವರಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಇವುಗಳ ಪ್ರಮಾಣ ಎಷ್ಟಿದೆ ಇಳುವರಿ? ಇವು ಕಡಿಮೆ ಆಗ್ತದೆ ಸರ್, ಇಳುವರಿ ಅಷ್ಟು ಬರಂಗಿಲ್ಲ. ಬಟ್ ಅಂದ್ರೆ ಮೇಂಟೆನೆನ್ಸ್ ಬಹಳ ಜೀರೋ ಇರುತ್ತೆ ಸರ್. ಅದ ಹೈಲಿ ಮೇಂಟೈನ್ ಮಾಡಂಗಿಲ್ಲ ಸರ್. ಸಿಂಪಲ್ ಆಗಿ ಅವಾಗ ಸ್ವಲ್ಪ ಗೊಬ್ಬರ ಹಾಕಿ ಅಂತ ನೀರ್ ಕೊಟ್ಕಂತ ಹೋಗ್ಬಿಟ್ರೆ ಸಾಕು ಸರ್, ರೋಗ ಬೀಳಲ್ಲ ಸರ್. ಜವಾರಿ ತರ? ಹಾ, ಜವಾರಿ ತರ ಸರ್. ಇದಕ್ಕೆ ಹಾನಿ ತರ ಮೇಂಟೈನ್ ಮಾಡಿದಂಗ್ ಮಾಡ್ಬೇಕು ಸರ್. ಯಾವ್ದು ತೈ ಪಿಂಕ್ ಅದು ಹಣ್ಣು ಬಿಡಕ್ ಹಂಗ ಸಹಿ ಗೊಬ್ಬರ ಸತ್ವ ಎಲ್ಲ ಹಂಗೆ ಮಾಡ್ಬೇಕು ಸರ್. ಸಪೋಟ ಇದೆ? ಸಪೋಟ ಇದೆ ಸರ್. ಅಲ್ಲಿ ಒಂದ್ ಎಕರೆ ಇದೆ ಸರ್, 40 ಗಿಡ ಅದಾವ. ಅದು ಕೂಡ ಒಳ್ಳೆ ಲಾಭದಾಯಕ ನನಗೆ ಸರ್. 17 ರೂಪಾಯಿಗೆ 1 ಕೆಜಿ ಕೊಟ್ಟಿವಿ ಸರ್. ಅಲ್ಲೇ ಹೊಸಪೇಟೆಯವ್ರು ಬಂದು ಹರ್ಕೊಂಡು ಹೋಗ್ತಾರೆ ಸರ್. ಅವ್ರು ಡೈಲಿ ಕಟಾವ್ ಆಗ್ತಿರ್ತದ? ಹೇಗೆ ಅದು? ಇಲ್ಲ, ಡೈಲಿ ಇಲ್ಲ ಸರ್. ಅದು ಸೈಜ್ ಮೇಲೆ ಹೆಂಗ ಸೈಜ್ ಬಂದಿರ್ತದ ಅವ್ರಿಗೆ ಗೊತ್ತಾಗ್ತದೆ ಸರ್. ಅದ ಆ ಸೈಜ್ ಬಂದಾಗ ಬಂದು ಅವ್ರ ಕರ್ಕೊಂಡು ಹೋಗ್ತಾರೆ ಸರ್. ಅಂದ್ರೆ ನೀವು ಗುತ್ತಿಗೆ ಕೊಟ್ಬಿಡ್ತೀರಾ? ಇಲ್ಲ, ತೂಕದ ಲೆಕ್ಕ. ತೂಕದ ಲೆಕ್ಕ ಸರ್. 17 ರೂಪಾಯಿಗೆ 1 ಕೆಜಿ ಸರ್. ಕಟಾವ್ ಮಾಡ್ಕೊಳ್ಳೋದು ಅವ್ರ ಕಡೆ? ಅವ್ರ ಕಡೆ ಸರ್. ಅವರೇ ಮಾಡ್ಕೊಳ್ತಾರೆ ಸರ್. ಅಲ್ಲೇ ತೋಟದಲ್ಲೇ ತೂಕ ಇಟ್ಕೊಂಡಿರ್ತೀವಿ? ಹೌದೌದು ಸರ್. ಸಪೋಟ ಗಿಡ ಚೆನ್ನಾಗಿದೆ ಸರ್, ಪರವಾಗಿಲ್ಲ. ಅದಕ್ಕೆ ಏನೇನೇನೋ ಒಂದ್ ಔಷಧ ಹೊಡೆದಲ್ ಸರ್. ಒಂದ್ ಏನ್ ನೀರು ಬಿಟ್ಟಲ್ ಸರ್. ಇನ್ನೊಂದು ಗಾಡಿ ಗಿಫ್ಟ್ ಅಂದ್ರೆ ಸ್ವಲ್ಪ ಮರಳನ್ನು ಭೂಮಿ ಸರ್. ಅದ 10 ವರ್ಷ ತಂಗ ನ್ಯಾಚುರಲ್ ಆಗಿ ಹಂಗ ಸುಮ್ಮನೆ ತನ್ನ ಪಾಡಿ ತನ್ನ ಮಳೆಗೆ ಹಂಗೆ ಬೆಳೆದ ಸರ್. ಬೆಳೀತಾ ಇದೆ? ಹೌದು ಸರ್. ಅದು ಇನ್ನೂ ಎಷ್ಟು ವರ್ಷದವರೆಗೂ ಬರ್ಬೋದು ನಿಮ್ಗೆ ಸರ್? ಅದೇನು 20-30 ವರ್ಷ ಬರ್ತದೆ ಸರ್. ಏನ್ ತೊಂದ್ರೆ? ಏನು ತೊಂದ್ರೆ? ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋದ್ರಿಂದ ರೈತರಿಗೆ ಆರ್ಥಿಕವಾಗಿ ಲಾಭ ಇದೆ? ಲಾಭ ಇದೆ ಸರ್. ಹೆಂಗ ಲಾಭ ಇದೆ ಅಂತಂದ್ರ, ಈಗ ನಮ್ಮ ರೈತನಿಗೆ ಪ್ರತಿ ದಿವಸ ದುಡ್ಡು ಇರಬೇಕು. ಹೌದು. ಈಗ ನಾವು ಒಂದೇ ಬೆಳೆ ನಂಬಿಕೆ ಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಕಬ್ಬು ಅಂತ ಅನ್ಕೊಂಡ್ರೆ 1 ವರ್ಷದ ಬೆಳೆ. ಮೆಕ್ಕೆಜೋಳ ಅಂದ್ರ ಈಗ 4-5 ತಿಂಗಳು ಬೇಕು. ಈಗ ದಿನ ಖರ್ಚಿಗೆ ಅಂತಂದು ಬೇಕೇ ಬೇಕಾಗ್ತದೆ ಸರ್. ಈ ರೀತಿ ತೋಟಗಾರಿಕೆ ಬೆಳೆಗಳು ಇರೋದ್ರಿಂದ ನಮ್ಮ ಮನೆ ಖರ್ಚುಗಳು ಇವೆಲ್ಲ ಅದರಲ್ಲಿ ಹೋಗ್ತಾವಲ್ಲ, ಹೋಗ್ತಾ ಇರ್ತಾವ. ಹಂಗಾಗಿ ತೋಟಗಾರಿಕೆ ಬೆಳೆ ಪರವಾಗಿಲ್ಲ ಸರ್. ದಿವಸ ರೊಕ್ಕದ ಮಕ್ಕ ನೋಡ್ತೀವಲ್ಲ. ಪ್ರೆಸೆಂಟ್ ಇವತ್ತಿನ ಈಗ 1,000 ರೂಪಾಯಿ ಆಯ್ತು ಸರ್ ಪೇರ್ಲಣ್ಣಿಂದ. ₹16 ಒಂದು ಕೆಜಿ ಕೊಟ್ಟಿ ಸರ್, ಹಾಸ್ಪಿಟಲ್ ಬಂದು ನಡ್ಕೊಂಡು ಅವರೇ ಕಟ್ ಮಾಡ್ತಾರೆ ಸರ್. ಸೊ ಇವು ನಿರಂತರವಾಗಿ ನಿಮ್ಗೆ ಹಣಕಾಸನ್ನ ಒದಗಿಸ್ತಾ ಇರ್ತದೆ. ನಿಮ್ಮ ಮನೆ ಖರ್ಚು ವೆಚ್ಚ ಇರ್ಬೋದು, ಬೇರೆ ಏನೇ ಕಾರ್ಯಕ್ರಮಗಳು ಬರ್ಬೋದು, ಅಂಥವಕ್ಕೆಲ್ಲವಕ್ಕೂ ಒಂದಿಷ್ಟು ಹಣಕಾಸಿನ ನೆರವು ಯಾವಾಗ್ಲೂ ಇದ್ದೇ ಇರ್ತದೆ. ಇದ್ರ ಜೊತೆಗೆ ನಿಮ್ಮ ಸಾಂಪ್ರದಾಯಿಕ ಬೆಳೆಗಳು, ಆಹಾರ ಬೆಳೆಗಳು ಇವೆಲ್ಲ ಇದೆಯಾ ಕೃಷಿ ಒಳಗಡೆಗೆ? ಹಾ, ಮಾಡಿಕೊಂಡೆ ಸರ್ ಸ್ವಲ್ಪ. ಏನಂತಂದ್ರ ಪ್ಯಾಡಿ ಮಾಡಿ ಸರ್, ಒಂದು ಒಂದು ಅಷ್ಟಂದ್ರ ಒಂದು 25 ಸೆಂಟ್ಸ್ ಮನೆ ಪೂರ್ತಿ, ಒಂದು 8-10 ಚೀಲ ಭತ್ತ ಬೆಳೆದ್ರ ನಿಮ್ಮ ಮನೆಗೆ ಆಗ್ಬೇಕು. ಹಾ, ನಮ್ಮ ಮನೆಗೆ. ಅದ್ರ ಜೊತೆಗೆ ನುಗ್ಗಿ 1 ಎಕರೆ ಇದೆ ಸರ್. ನುಗ್ಗಿ ಕೂಡ ಒಳ್ಳೆ ಲಾಭದಾಯಕ ಸರ್. ಹೌದ್ರಿ ಸರ್, ನಮ್ಮ ರೈತರಿಗೆ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. 1 ಎಕರೆ ಒಳಗೆ ಬೇಯಿಸಿ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದೇವಪ್ಪ ಅಂದ್ರ ಖರ್ಚು ವೆಚ್ಚ ತೆಗೆದು 1 ಲಕ್ಷ ರೂಪಾಯಿ ಮೇಲೆ ಉಳಿಸ್ಬೋದು ಸರ್. ಅದು ನುಗ್ಗಿ ಸರ್ ವರ್ಷಕ್ಕೆ 1 ವರ್ಷಕ್ಕೆ ಸರ್. ಒಳ್ಳೆ ರೇಟ್ ಗೇಟ್ ಅನುಕೂಲ, ಒಳ್ಳೆ ಚೆನ್ನಾಗಿದೆ ಸರ್. ಅಂದ್ರೆ ಅದು ನಿರಂತರವಾಗಿ ಕಟಾವ್ ಬರ್ತಾ ಇರ್ತದ? ಹೌದು ಸರ್. ಯಾವ ತಿಂಗಳು, ಇಷ್ಟು ತಿಂಗಳು ಅಂತ ಲಿಮಿಟ್ ಇರ್ತದ ಸರ್? ನಾವು ಜೂನ್ ತಿಂಗಳ ಒಳಗೆ ನಾವು ಬೀಜ ನಾಟಿ ಮಾಡ್ಬೇಕು ಸರ್. ಅದು ನಮಗೆ ಸ್ಟಾರ್ಟ್ ಆಗೋದು ಡಿಸೆಂಬರ್ಗೆ ಬರ್ತದೆ ಸರ್. 6 ತಿಂಗಳು ಬರೀ ನಮ್ಗೆ ಗಿಡ, 6 ತಿಂಗಳಲ್ಲಿ ಗಿಡ ಬೆಳೆದು ಕಾಯಿ ಬಿಡ್ಲಿಕ್ಕೆ ಎಲ್ಲ ಡೆವಲಪ್ಮೆಂಟ್ ಆಗ್ತದೆ ಸರ್. ನಮಗೆ ಡಿಸೆಂಬರ್ಗೆ ಹೂ ಕಾಯಿ ಕುಂತಿನಂದ್ರ ನಮಗೆ ಜನವರಿಲಿಂದ ಹಿಡಿದು ಸರ್ ಮೇ ತಿಂಗಳ ತನಕ ನಮಗೆ ನಿರಂತರವಾಗಿ ಕಾಯಿ ಕೊಡ್ತಿರ್ತದೆ ಸರ್. ನುಗ್ಗೆಕಾಯಿನ ಅದ್ ರೇಟ್ ಹೆಂಗಿರ್ತದ ಸರ್ ಅಂದ್ರ ಒಂದೊಂದ್ಸರ ಟೈಮ್ ಬಿದ್ದಾಗ 110 ರೂಪಾಯಿ ಕೆಜಿ ಮರಿವ್ ಸರ್. ಓಹೋ, ಲಾಸ್ಟ್ ಈಗ 10 ರೂಪಾಯಿ ಕೆಜಿನೂ ಮರಿವ್ ಸರ್. 10 ರೂಪಾಯಿ ಯಾವಾಗ ಆಕತಿ ಅಂದ್ರೆ ಎಲ್ಲಾ ರೈತರದ್ದು ಮಾಲ್ ಒಂದಡಿಗೆ ಬಂದಾಗ ಆತರ ಆಕತಿ. ಬಟ್ ಏನಾದ್ರೆ ಮೊದಲು 110 ರೂಪಾಯಿ ಮಾರ್ತೀವಲ್ಲ ಆ ಖುಷಿ ಒಳಗ ಮತ್ತೆ ಇದನ್ನ ಹಂಗ ಮಾಡಾಗ ಸರ್. ಈಗ ಹೇಗಿದೆ ಬೆಲೆ? ಈಗ ಪ್ರೆಸೆಂಟ್ ಈಗ ಬಹಳ ರೇಟ್ ಜಾಸ್ತಿ ಇದೆ ಸರ್. ಈಗ ಮಾರ್ಕೆಟ್ ಮಾಲ್ ಇಲ್ಲ ಸರ್. ಈಗ ಅದ್ ಏನಂದ್ರ ಬೇಸಿಗೆ ಒಳಗ್ ಬರ್ತದೆ ಸರ್. ಜನವರಿ ತಿಂಗಳಿಂದ ಸ್ಟಾರ್ಟ್ ಆಗ್ತದೆ, ಜನವರಿ ಫೆಬ್ರವರಿಲಿಂದ. ಸೊ ಅವಾಗೆ ಸ್ವಲ್ಪ ರೇಟ್ ಕಡಿಮೆ ಆಗ್ತದೆ. ಇಲ್ಲ, ಅವಾಗ ರೇಟ್ ಜಾಸ್ತಿ ಜಾಸ್ತಿ ಇರ್ತದೆ. ಹಾ, ಲಾಸ್ಟ್ ಯಾವಾಗ ಅಂದ್ರೆ ನಮಗೆಲ್ಲ ಏಪ್ರಿಲ್ ಮೇಲಿಂದ ಬಹಳ ಬರಕತ್ ಬಿಡ್ತದಲ್ಲ ಸರ್ ಮಾಲ್. ಬಹಳ ರೈತರು ಎಲ್ಲರೂ ಒಂದೇ ಸರಿ ಬರಕತ್ ಬಿಡ್ತದಲ್ಲ, ಅವಾಗ ರೇಟ್ ಡೌನ್ ಆಕತ್ತ ಸ್ವಲ್ಪ. ಜನವರಿಯಿಂದ ಒಳ್ಳೆ ರೇಟ್ ಇರ್ತದೆ ಸರ್. ಈಗ ಶಿವಾನಂದ್ ಅವ್ರಿಗೆ ತೋಟಗಾರಿಕೆ ಬೆಳೆಗಳಲ್ಲಿ ತುಂಬಾ ಆಸಕ್ತಿ ಇದೆ. ಹೊಸ ಹೊಸ ಬೇರೆ ಬೇರೆ ಬೆಳೆಗಳಲ್ಲೆಲ್ಲ ಬೆಳೆಯೋದಕ್ಕೆ ಪ್ರಯೋಗ ಮಾಡ್ತಾನೆ ಇರ್ತೀರಿ. ನಿಮ್ಗೆ ಒಂದ್ ಫೀಡ್ಬ್ಯಾಕ್ ಅಂತ ಬೇಕನ್ಸಿದಾಗ ಎಲ್ಲೆಲ್ಲಿ ಹೋಗ್ತೀರಿ? ನಾನು ಇದ್ ನೋಡ್ಬೇಕು, ತಿಳ್ಕೊಬೇಕು, ಅವ್ರು ಹೇಗ್ ಬೆಳಿತಾರೆ, ಇವ್ರು ಹೇಗ್ ಬೆಳಿತಾರೆ, ಈ ತರದ ಅನುಭವಗಳನ್ನೆಲ್ಲ ಎಲ್ಲಿಂದ ತಗೊಳ್ ಸರ್? ಫಸ್ಟ್ ನಾವು ಈಗ ನಮ್ಮ ಹಸಿರಿನೊಂದಿಗೆ ಮಾತುಕತೆ ಅಂತ ಮಾಡ್ಯಾರ. ಈಗ ನಾವು ಪ್ರತಿ ತಿಂಗಳ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಸರ್. ನಮ್ಮ ರೈತರದ್ದು ಏನೇ ಸಂಬಂಧಪಟ್ಟಂಗಿತ್ತಪ್ಪ ಅಂದ್ರ ನಮ್ಮ ಆಫೀಸರ್ ಹುಡುಗ ಸಹಿತ ಫೋನ್ ಮಾಡ್ತಿರ್ತಾರ ಸರ್. ಎಲ್ಲಾ ಕಾರ್ಯಕ್ರಮಗಳಿಗೂ ವಿಸಿಟ್ ಕೊಡ್ತೀವಿ. ಯಾರ್ಯಾರು ಹಂಗಂಗ್ ಬೆಳೆದಾರ, ಹಿಂಗ್ ಬೆಳೆದಾರ ಅಂತೇಳಿ ಆ ಫೋನ್ ನೇ ನೋಡೋದಕ್ಕಿಂತ ತೋಟದಾಗ ಹೋಗಿ ವಿಸಿಟ್ ಕೊಟ್ಟು ನೋಡಿದ ಕಣ್ಣಿಲ್ಲ ಕಾಣ್ತದ ಈಗ. ಹಂಗಾಗಿ ನಾವು 4 ವಿಷಯಗಳು ನೋಡಿಕೆ ಬಂದ್ರ ಗೊತ್ತಾಗ್ತದೆ ಸರ್ ಹೆಂಗ ಏನ್ ಕತಿ ಅಂತಂದೇಳಿ. ಅದು ಒಂದು ಪ್ರಯಾಣ ಮಾಡ್ತೇನೆ. ಏ, ಮಾಡ್ತೀವಿ ಸರ್, ಕಂಟಿನ್ಯೂ ಪ್ರಯಾಣ ಮಾಡ್ತೀವಿ ಸರ್. ನಮ್ದೇ ಆದ ಒಂದು ವೆಹಿಕಲ್ ಇದೆ. ನಾವು ಒಂದು 8 ಮಂದಿ ರೈತರು ಕಟ್ಕೊಂಡಿವಿ ಸರ್. ನಾವು ಕೂಡ ನಮ್ಮ ರೈತ ಸಂಘದ ಇಲ್ಲಿ ಹೋಬಳಿ ಘಟಕದ ಅಧ್ಯಕ್ಷರನ್ನಾಗಿ ಮಾಡ್ಯಾರ. ಹಾಗಾಗಿ ನಮ್ದು ರೈತಕಿ ಹುಚ್ಚ ಏನಂತಂದ್ರ ನಮ್ದು ಫರ್ಟಿಲೈಸರ್ ಶಾಪ್ ಇದ್ರು ಕೂಡ ಈ ತೋಟದಲ್ಲಿ ಬಂದಿಷ್ಟು ಬರೀ ಕುಂತೀವಿ ಅಂದ್ರೆ ಮನುಷ್ಯನಿಗೆ ಯಾವ ತಲೆನೋವು ಇರ್ಲಿ, ಜ್ವರ ಇರ್ಲಿ, ಏನಲ್ಲ ತನ್ನಟ್ಟಿ ತಾನ ಮಾಯಕ ಸರ್. ಸುಮ್ನೆ ಬಂದಿವಿ ಅಂದ್ರೆ ಆ ತೋಟಕ್ಕೆ ಅಷ್ಟು ಮನುಷ್ಯನಿಗೆ ಒಂದ್ ನೆಮ್ಮದಿ. ಆಮೇಲೆ ಎಷ್ಟೇ ದುಡ್ಡು ಇರ್ಲಿ ಏನೇ ಇರ್ಲಿ ಅದನ್ನೆಲ್ಲ ನಮ್ಮ ಮನೆಗೆ ಫ್ರೆಂಡ್ ಸರ್ಕಲ್ ಯಾರೇ ಬಂದಾರ ಅಂದ್ರೆ ತೋರ್ಸಕ್ ಆಗಲ್ಲ. ಒಂದು ತೋಟ ಇತ್ತಪ್ಪ ಅಂದ್ರೆ ತೋಟ ಕರ್ಕೊಂಡ್ ಬಂದ್ರೆ ನಮ್ಮ ಮಕ್ಕಳು ಮರಿ ಇನ್ನೊಬ್ಬನೆಲ್ಲ ನೋಡಿ ಅಷ್ಟು ಸಂತೋಷ ಪಡಿಸ್ಬಾರ್ದು. ಹಾಗಾಗಿ ಪ್ರತಿಯೊಂದು 100 ಗಿಡ ನೇರಳೆ ಹಣ್ಣಿನ ಗಿಡ ಸರ್. ಈಗ 5ನೇ ವರ್ಷದ ಸರ್ ನೇರಳೆ ಹಣ್ಣಿನ ಗಿಡನೂ ಇದೆ. ನೇರಳೆ ಹಣ್ಣಿನ ಗಿಡ ಇದೆ ಸರ್. ಇದಕ್ಕೆ ಪೇರ್ಲದಲ್ಲಿ ಮಧ್ಯದಲ್ಲಿ ಇದೆ, ಮಧ್ಯದಲ್ಲಿ ಹಾಕಿದೆ. ಅದು ಒಳ್ಳೆ ತಳಿ ಸರ್. ಇದೇನಂದ್ರೆ ಬೀಜ ಸಣ್ಣದಪ್ಪ ಸರ್, ಬರೀ ಖಂಡನ ಜಾಸ್ತಿ ಸರ್. ಓಹೋ, ಈ ಮುಂದಿನ ವರ್ಷ ಕ್ರಾಪ್ ಸ್ಟಾರ್ಟ್ ಆಗ್ತದೆ ಸರ್. 100 ಅದ ಸರ್ ಗಿಡ. ಮುಂದಿನ ವರ್ಷ ಕ್ರಾಪ್ ಆಗುತ್ತೆ ಅಂದ್ರೆ ಗಿಡಗಳನ್ನ ಹಾಕಿ ಎಷ್ಟು ವರ್ಷ ಆಯ್ತು? ಈಗ 4 ವರ್ಷ ಆಗಿದೆ ಸರ್. 4-5 ವರ್ಷದಿಂದ ಅದು ಕ್ರಾಪ್ ಶುರು ಮಾಡ್ತಾ ಹೋಗ್ತದೆ. ಮೊನ್ನೆ 4 ವರ್ಷಕ್ಕೆ ಸ್ವಲ್ಪ ಅಲ್ಲೇದಲ್ಲೇ ಸ್ವಲ್ಪ ಸಿಂಪ್ಟಮ್ಸ್ ಎಲ್ಲ ಹೂ ಬಿಟ್ಟಿದ್ ಸರ್ ಹಣ್ಣು. ಅಲ್ಲೇದ ಅಲ್ಲೊಂದ್ ಅಲ್ಲೊಂದ್ ಅಲ್ಲೊಂದ್ ಅಲ್ಲಿಂದ 5ನೇ ವರ್ಷಕ್ಕೆ ಎಲ್ಲ ಸ್ಟಾರ್ಟ್ ಆಗ್ತದೆ ಸರ್. ನೇರಳೆ ಹಣ್ಣಿನ ಗಿಡ ಸರ್. ಅದು ಕೂಡ ನಾವು ಮೊನ್ನೆ ಸ್ವಲ್ಪ ಕೊಟ್ಟಿವಿ ಸರ್. ಎಷ್ಟಂದ್ರ ಒಂದು 50 ಕೆಜಿ ಮಾರಿ ಇರ್ಬೋದು ಸರ್. 160 ರೂಪಾಯಿ ಕೆಜಿ ತಗೊಂಡಿದ್ದಾರೆ ಸರ್ ನೇರಳೆ ಹಣ್ಣು. ಹೌದು ಸರ್. ಓಹೋಹೋ, 160-150 ಸರ್. ಅವರೇ ಬಂದ್ ಹರ್ಕೊಂಡಿದ್ದಾರೆ ಸರ್. ನಾವು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಕೊಡ್ತೇವೆ ಸರ್. ಅದು ಕೂಡ ಚೆನ್ನಾಗಿದೆ ಸರ್. ಅಂದ್ರೆ ನಿಮ್ಗೆ ಮಾರುಕಟ್ಟೆ ಸಮಸ್ಯೆ ಇಲ್ಲ? ಮಾರ್ಕೆಟ್ ಇದೇನು ಸಮಸ್ಯೆ ಇಲ್ಲ ಸರ್. ನೀವು ಅವರೇ ಬರ್ತಾರೆ, ಅವರೇ ಖರೀದಿ ಮಾಡ್ಕೊಳ್ತಾರೆ. ಹೌದು ಸರ್. ಅವರೇ ಕಟಾವ್ ಮಾಡ್ಕೊಳ್ತಾರೆ, ತಗೊಂಡು ಹೋಗ್ಬಿಟ್ಟು. ಹೌದು ಸರ್. ಚೆನ್ನಾಗಿದೆ ಸರ್. ಈಗ ಶಿವನಂದ್ ಅವರೇ, ನಿಮ್ಮ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಕುಟುಂಬದವರ ಪಾಲು ಹೇಗಿರ್ತದೆ? ಅವರು ಹೇಗೆ ನಿಮ್ ಸಪೋರ್ಟಿವ್ ಆಗಿರ್ತಾರೆ? ಅವ್ರ ಕೆಲಸಗಳು, ಜವಾಬ್ದಾರಿಗಳು ಏನೇನು ಇರ್ತದೆ ಸರ್? ಈಗ ನಾವು ಔಷಧ ಹೊಡೆಯಕ್ ಬರ್ತೀವಿ ಅಂತಂದಾಗ ನಮ್ಮ ಫ್ಯಾಮಿಲಿ, ನಮ್ಮ ಹೆಣ್ಮಕ್ಳು ಇರ್ಬೋದು, ಅವ್ರು ಏನಂದ್ರ ಕೊಡಪನ ತಗೊಂಡು ನೀರ್ ಹಾಕದ ಕೆಲಸ ಅವ್ರದ್ದು ಕೆಲಸ. ನಮ್ಮ ಮಕ್ಕಳು ರಜೆ ಸಿಕ್ಕಾಗ ಅವರು ಬಂದು ಹೆಲ್ಪ್ ಮಾಡ್ತಾರ. ಈ ಕಳೆವು ಖಾಸಗಿ ಅಂದಾಗ ಎಲ್ಲ ನಿಂತ್ಕೊಂಡಿದ್ದ ಹೆಣ್ಮಕ್ಳ ಕೆಲಸ ಏನೈತಿ ಕಂಪ್ಲೀಟ್ ನಮಗೆ ಸಾಥ್ ಕೊಡ್ತಾರ. ನಮ್ಮ ಹೆಣ್ಮಕ್ಳು ಮನೆಗೆ ಇರ್ಬೇಕು ಅನ್ನಂಗೆ ಏನಿಲ್ಲ. ನಾವ್ ಹೆಂಗ ದುಡಿತೀವಿ ನಮಗಿಂತ 10 ಪಟ್ಟು ಅವ್ರು ಜಾಸ್ತಿ ದುಡಿತಾರ ಹೆಣ್ಮಕ್ಳು. ಜೊತೆ ನಮ್ದೊಂದು ಆಕಳ ಇದೆ, ಜವಾರಿ ಆಕಳ ಇರ್ಬೇಕು ಮನೆ ಮುಂದೆ ಅಂತಂದೇಳಿ ಒಂದು ಜವಾರಿ ಆಕಳ ಮಾಡಿವಿ ಸರ್. ಒಟ್ಟು ಇದರಲ್ಲಿ ನಮಗೆ ಅತೀ ಸಂತೋಷ ಇದೆ ಸರ್. ರೈತಕಿ ಮಾಡ್ಬೇಕಂದ್ರ ನಮಗೇನಂದ್ರೆ ಮೇನ್ ನಮ್ಮ ಇವರು ಗುರುಗಳದಾರ ಸರ್ ಕೊಲ್ಲಾಪುರದಾಗ, ಅವರು ಮಾರ್ಗದರ್ಶನಲಿದ್ದ ನಮಗೆ ಬಹಳ ಇದು ಅನ್ಸಿದೆ. ಅವ್ರು ಮಾತಾಡೋ ಶೈಲಿ ರೀತಿ ನೋಡಿಬಿಟ್ರೆ ಅವು ವ್ಯವಸಾಯ ಸಂಬಂಧಪಟ್ಟಂಗೆ ಸಾಮಾನುಗಳು ನಮಗೆ ಗೊತ್ತಿಲ್ಲ ಇವತ್ತಿನವರಿಗೆ ಅಷ್ಟೇ. ಅಷ್ಟು ಜ್ಞಾನ ಹೊಂದ್ಯಾರ ಪುಣ್ಯಾತ್ಮರು. ಅವ್ರ ಅಂತರ ಹಂಗ ಮಾಡ್ತಾರ, ನಾವು ರೈತರ ಮಕ್ಕಳಾಗಿ ಹುಟ್ಟಿ ನಾವಿನ್ನು ಎಷ್ಟು ತಿಳ್ಕೊಬೇಕಲ್ಲ ವಿಷಯಗಳು ಅಂತಂದು ಹೇಳಿ ಹೋಗಿದ್ರಿ ಅಲ್ಲಿ ಯಾವಾಗಾದ್ರಲ್ಲಿಗೆ ಹೋಗಿದ್ದು ಸರ್ ಒಂದ್ಸರಿ ಕಾರ್ಯಕ್ರಮಕ್ಕೆ. ಅಲ್ಲಿ ತರಬೇತಿಗಳು ನಡೀತಾ ಇರ್ತವೆ ಸರ್, ತರಬೇತಿಗಳು ನಡೀತಾ ಇರ್ತವೆ. ನಿಮ್ಗೆ ಅಂದ್ರೆ ನಿಮ್ಮನ್ನ ನಿಮ್ಮ ತೋಟಗಾರಿಕೆಯನ್ನ ನೋಡಿ ಪ್ರೇರಣೆಗೊಂಡು ನಾವು ಬೆಳಿಬೇಕು, ನಮಗೂ ಸ್ವಲ್ಪ ನಿಮ್ಮ ಮಾರ್ಗದರ್ಶನ ಬೇಕು ಅಂತೇಳಿ ಬರುವಂತವ್ರು ನಿಮ್ ಜೊತೆಗೆ ಇರ್ತಾರೆ? ಏ ಬಂದ್ರ ಸರ್, ಬಹಳ ಜನ ಬಂದ್ರ ಸರ್. ನಾವೆಲ್ಲ ಕ್ಲೀನ್ ಆಗಿ ಹೇಳ್ತೀವಿ. ಆಮೇಲೆ ಇದು ರೈತಕಿ ಹೆಂಗಂದ್ರ ನಾನು ಒಬ್ಬನ ಬೆಳಿಬಾರ್ದಂತ ಸರ್, ನಾನು ಬೆಳಿಬೇಕು ನನ್ನ ಜೊತೆಗೆ ಬೆಳೆಸ್ಬೇಕಂತ. ಆ ಭಗವಂತ ನಮ್ಮನ್ ಕೂಡ ನಮ್ಮ ಯಾಕ ಸಪೋರ್ಟ್ ಮಾಡ್ತಾನೆ ಸರ್. ಒಬ್ರು ಬದುಕ ಲೆಕ್ಕ ಅಲ್ಲ, ಎಲ್ಲರನ್ನ ಕರ್ಕೊಂಡ್ ಬೆಳಿಬೇಕು ಸರ್ ಇದರಲ್ಲಿ, ಅದ್ರಾಗ ನೆಮ್ಮದಿ ಇರ್ತದೆ ಸರ್. ಒಳ್ಳೇದು ಶಿವನಂದ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ತೋಟಗಾರಿಕೆಯ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ನೀವು ಅಲ್ಲಿಂದ ಇಲ್ಲಿವರೆಗೆ ನಮ್ಮನ್ನು ಗುರುತಿಸಿ ನಮ್ಮ ಹಂಪಾಪಟ್ಟಣ ಗ್ರಾಮಕ್ಕೆ ಬಂದಕ್ಕೆ ನಿಮ್ಮ ಆಕಾಶವಾಣಿ ಎಲ್ಲಾ ಸಿಬ್ಬಂದಿವರೆಗೂ ಶರಣು ಶರಣಾರ್ಥಿಗಳನ್ನು ತಿಳಿಸಕ್ ಇಷ್ಟಪಡ್ತೀನಿ ಸರ್. ನಮಸ್ಕಾರ, ಧನ್ಯವಾದ. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾಳೆಬೆಳೆ ಬೇಸಾಯದ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿಯ ಹಂಪಸಾಗರದ ಹೆಚ್ ಶಿವಾನಂದ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಇದೀಗ ಕೇಳೋಣ ಕೆಲವು ಪ್ರಕಟಣೆಗಳನ್ನು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ನಮಸ್ಕಾರ, ನಾನು ಡಾಕ್ಟರ್ ಗುರುರಾಜ್. ರಸ್ತೆ ಸುರಕ್ಷತೆಯ ಬಗ್ಗೆ ಒಂದು ಸಂದೇಶ. ವಿನಯ್ ಆಫೀಸ್ನಿಂದ ಮೋಟರ್ ಸೈಕಲ್ ಮೇಲೆ ಮನೆಗೆ ವಾಪಸ್ ಬರ್ತಿದ್ದ, ಆದ್ರೆ ಮನೆ ತಲುಪಲಿಲ್ಲ. ಆತ ಅತಿ ವೇಗವಾಗಿ ಚಲಾಯಿಸುತ್ತಿದ್ದರಿಂದ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಗಂಭೀರವಾಗಿ ಗಾಯಗೊಂಡಿದ್ದ. ಒಂದು ವೇಳೆ ಆತ ನಿಗದಿತ ವೇಗ ಮಿತಿಯಲ್ಲಿ ಚಾಲನೆ ಮಾಡಿದ್ದರೆ ಪ್ರತಿಕ್ರಿಯಿಸಲು ಸಮಯ ಸಿಗ್ತಿತ್ತು, ಕಾರು ಅಡ್ಡ ಬರ್ತಿರಲಿಲ್ಲ. ನಿಮ್ಮ ವಾಹನದ ವೇಗದಲ್ಲಾಗೋ ಸ್ವಲ್ಪ ವ್ಯತ್ಯಾಸ ಅಪಘಾತ ಆಗೋದನ್ನ, ಅದರ ತೀವ್ರತೆಯನ್ನ ಹಾಗೂ ನಿಮ್ಮ ಸಾವು ಬದುಕನ್ನ ನಿರ್ಧರಿಸುತ್ತೆ. ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ.

ಹಸುಗಳು ಅಥವಾ ಎಮ್ಮೆಗಳನ್ನ ತುಂಬಾ ಗಬ್ಬ ಇರತಕ್ಕಂತಹ ದನ ಹಸುಗಳನ್ನ ಖರೀದಿ ಮಾಡಿದಾಗ ಅವುಗಳನ್ನು ತಮ್ಮ ಪ್ರದೇಶಗಳಿಗೆ ಸಾಗಿಸಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಿ ಸಾಗಿಸಬೇಕಂತ ಸಹ ಬಹಳ ಮುಖ್ಯವಾದದ್ದು. ಹಾಗೇನೆ ತುಂಬಾ ಗರ್ಭ ಇರತಕ್ಕಂತ ಹಸುಗಳನ್ನು ಪಡೆಯೋದಕ್ಕಿಂತ ಕರೆದು ಹಾಕಿದ ನಂತರ ಹಸುಗಳನ್ನ ತಮ್ಮ ಮನೆಗೆ ತರೋದು ಹೆಚ್ಚು ಸೂಕ್ತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಸುವನ್ನ ಅಥವಾ ಎಮ್ಮೆಗಳನ್ನ ಖರೀದಿ ಮಾಡ್ಬೇಕಾದ್ರೆ ಅದರ ಹಾಲಿಂಡುವ ಪ್ರಮಾಣವನ್ನ ಸಹ ನಿಖರವಾಗಿ ಗೊತ್ತು ಮಾಡಿಕೊಂಡು ರೈತರು ಖರೀದಿ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಲೀಟರ್ ಹಾಲಿಗೆ ಇಂತಿಷ್ಟು ಹಣ ಅಂತ ಇರ್ತದೆ. 10 ಲೀಟರ್ ಹಾಲು ಕೊಟ್ರೆ ಒಂದು ಹಸುವಿನ ಅಥವಾ ಎಮ್ಮೆಯ ಬೆಲೆ 40,000, ಅದಕ್ಕೆ ಮೀರಿ ಇರತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಪ್ರತಿ ಕೆಚ್ಚಲಿನಲ್ಲೂ ಹಾಲು ಹಿಂಡುತ್ತೆ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಬೇಕು. ಮತ್ತೆ ಹಾಲಿನ ಪ್ರಮಾಣವನ್ನ ಖಾತ್ರಿ ಮಾಡಿಕೊಂಡೇ ರೈತರು ದನಗಳನ್ನ ಖರೀದಿ ಮಾಡಿದ್ರೆ ಅವರು ಅದರಿಂದ ಹೆಚ್ಚು ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಉತ್ತಮವಾದಂತ ಹಸು ಅಥವಾ ಎಮ್ಮೆಗಳನ್ನಷ್ಟೇ ನೀವು ಖರೀದಿ ಮಾಡಿ ತಮ್ಮ ಮನೆಗಳಿಗೆ ತನ್ನಿ. ಹಾಗಿದ್ದಲ್ಲಿ ಮಾತ್ರ ತಮ್ಮ ಹೈನುಗಾರಿಕೆ ಯಶಸ್ವಿಯಾಗುತ್ತೆ. ಇದು ಹೈನುಗಾರಿಕೆಯನ್ನು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ನಾವು ವಹಿಸಬೇಕಾದ ಮೊಟ್ಟ ಮೊದಲ ಎಚ್ಚರಿಕೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದುವರೆಗೆ ಪಶು ವಿಜ್ಞಾನಿಗಳಾದ ಡಾಕ್ಟರ್ ಬಿ ಕೆ ರಮೇಶ್ ಅವರಿಂದ ರೈತರಿಗೆ ಸಲಹೆ ಕೇಳಿದರೆ. ರೈತ ಬಾಂಧವರು ಇದೀಗ ಕೇಳೋಣ ಕೆಲವು ಪ್ರಕಟಣೆಗಳನ್ನು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ